ಆಕಾಶವಾಣಿ ಕಾರವಾರ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ನಿಮ್ಮ ಮಕ್ಕಳ ಬೆಳವಣಿಗೆಯನ್ನ ಗಮನಿಸುತ್ತೀರಿ? ಕೈಕಾಲು ಸಣ್ಣ, ದಪ್ಪ ಹೊಟ್ಟೆ, ಮಾಂಸಖಂಡ ಸವಿಯುತ್ತಿರುವುದು, ಕಳೆಗೊಂದಿದ ಕೂದಲು, ನಿಶಕ್ತಿ, ಓದಿನಲ್ಲಿ ನಿರಾಸಕ್ತಿ, ಪದೇ ಪದೇ ರೋಗಕ್ಕೆ ತುತ್ತಾಗುವುದು, ವಯಸ್ಸಿಗೆ ತಕ್ಕಂತೆ ಬೆಳವಣಿಗೆ ಇಲ್ಲದಿರುವುದು, ಇಂತಹ ಲಕ್ಷಣಗಳು ಕಂಡು ಬಂದರೆ ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ನಿಮ್ಮ ಮಗುವನ್ನು ಕರೆತನ್ನಿ. ಪರೀಕ್ಷೆ, ಚಿಕಿತ್ಸೆ ಸಂಪೂರ್ಣ ಉಚಿತ. ಕಾಲಕ್ಕೆ ತಕ್ಕಂತೆ ವಯಸ್ಸಿಗೆ ಅನುಗುಣವಾಗಿ ನಿಮ್ಮ ಮಕ್ಕಳಿಗೆ ಪೌಷ್ಟಿಕ ಆಹಾರ ನೀಡಿ, ನಿಮ್ಮ ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಪ್ರಕಟಣೆ. ಈ ಸಲ ಹೆಣ್ಣು ಗಂಡು ಹಂಗೆಲ್ಲ ಮಾತಾಡ್ಬೇಡ, ನಂಗೆ ಇವಳ ಆರೋಗ್ಯ ಮುಖ್ಯ. ಅವಳೇನು ಚೆಂದಾಗ, ಅವಳೆ ಡಾಕ್ಟರ್ಗೆ ಹೇಳಿದ್ಯಾ ಇದಪ್ಪ ಹೆಣ್ಣಾದ್ರೆ? ಡಾಕ್ಟರ್ನ ನಾವು ಕೇಳಿದ್ರು, ಅವ್ರು ಹೇಳಿದ್ರು ಇಬ್ಬರು ಜೈಲ್ಗೆ ಹಾಕ್ತಾರೆ. ಹೆಣ್ಣಾದ್ರೆ ತೆಗಿಸ್ಬಿಡು ಅಂತ ಹಾಗೇನಾರ ಒತ್ತಾಯ ಮಾಡಿದ್ರೆ ನೀನು ಕಂಬಿ ಎಣಿಸ್ತೀಯ, ದಂಡ ಹಾಕ್ತಾರೆ. ಯಾಕವ್ವ ಹಿಂಗೆಲ್ಲ ಯೋಚನೆ ಮಾಡ್ತೀಯ? ಮಗಳು ಮಗನು ತಾಯಿ ಕೂಸು ಇಬ್ರು ಚೆನ್ನಾಗಿದ್ರೆ ಹಾತ್ ಬಿಡು. ಪ್ರಸವ ಪೂರ್ವ ಭ್ರೂಣಲಿಂಗ ಪತ್ತೆ ಶಿಕ್ಷಾರ್ಹ ಅಪರಾಧ. ಹೆಣ್ಣು ಮಕ್ಕಳನ್ನು ಉಳಿಸಿ, ಹೆಣ್ಣು ಮಕ್ಕಳನ್ನು ಓದಿಸಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆಕಾಶವಾಣಿ ಕಾರವಾರ. 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರೇ, ಇಂದಿನ ಕಿಸಾನವಾಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇದೀಗ ರಾಷ್ಟೀಯ ಕುಷ್ಠರೋಗ ಜಾಗೃತಿ ಕುರಿತು ಉತ್ತರ ಕನ್ನಡ ಜಿಲ್ಲೆ ಕುಷ್ಠರೋಗ ನಿರ್ವಹಣಾ ಅಧಿಕಾರಿ ಡಾ ಶಂಕರ್ ರಾವ್ ಇವರೊಂದಿಗೆ ಸಂದರ್ಶನ. ಆತ್ಮೀಯ ಕೇಳುಗರೇ, ಜನವರಿ 30 ಎರಡು ವಾರಗಳ ಕಾಲ, 14 ಕಾಲ ರಾಷ್ಟ್ರೀಯ ಕುಷ್ಠರೋಗ ನಿರ್ಮೂಲನಾ ಕಾರ್ಯಕ್ರಮವನ್ನು ದೇಶದಾದ್ಯಂತ ಹಮ್ಮಿಕೊಳ್ಳಲಾಗ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮ ಯಾವ ರೀತಿ ಅನುಷ್ಠಾನ ಆಗ್ತಾ ಇದೆ, ಹಾಗೂ ಈ ಜಿಲ್ಲೆಯಲ್ಲಿ ಕುಷ್ಠರೋಗದ ಸದ್ಯದ ಪರಿಸ್ಥಿತಿ ಹೇಗಿದೆ, ಕುಷ್ಠರೋಗ ಅಂದರೆ ಏನು, ಇದರ ಚಿಹ್ನೆಗಳು ಯಾವ ರೀತಿ ಇರ್ತವೆ, ಯಾವ ರೀತಿ ಜನರು ಇದರ ಮುಂಜಾಗ್ರತೆ ಕ್ರಮವನ್ನು ಕೈಗೊಳ್ಳಬೇಕು ಹಾಗೂ ಚಿಕಿತ್ಸೆಯನ್ನು ಪಡ್ಕೊಳ್ಬೇಕು, ಈ ವಿಚಾರವಾಗಿ ಹೆಚ್ಚಿನ ವಿವರವನ್ನು ತಿಳಿಸಿಕೊಡುವುದಕ್ಕೆ ಜಿಲ್ಲಾ ಕುಷ್ಠರೋಗ ನಿರ್ಮೂಲನಾ ಅಧಿಕಾರಿಯಾಗಿರುವಂತಹ ಡಾಕ್ಟರ್ ಶಂಕರ್ ರಾವ್ ಅವರು ಇವತ್ತು ನಮ್ಮ ಜೊತೆಗೆ ಸ್ಟುಡಿಯೋದಲ್ಲಿದ್ದಾರೆ. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ ಸರ್. ಹೇಳಿ, ಈ ಕುಷ್ಠರೋಗ ಎನ್ನುವ ತಕ್ಷಣ ಜನರು ಒಂದು ರೀತಿಯ ದೂರ ಹೋಗುವಂಥ ಒಂದು ಪ್ರವೃತ್ತಿ ಇರ್ತದೆ ಜನರಲ್ಲಿ, ಯಾಕೆ ಹೀಗೆ? ಮುಖ್ಯವಾಗಿ ಈ ಕಾಯಿಲೆ ಎನ್ನುವಂಥದ್ದು ಬಹು ಪುರಾತನವಾದಂಥ ಕಾಯಿಲೆ. ಈ ಕಾಯಿಲೆ ಒಂದು 1000 ವರ್ಷಗಳ ಇತಿಹಾಸ ಇದಕ್ಕಿದೆ. ನಮ್ಮ ಪುರಾಣಗಳಲ್ಲಿಯೂ ಕೂಡ ಇದು ಉಲ್ಲೇಖಗೊಂಡಿದೆ. ಸೊ ಈ ಕಾಯಿಲೆ ಬಂತು ಅಂದ ತಕ್ಷಣ ಜನರಲ್ಲಿ ಒಂದು ಕಲ್ಪನೆ ಇದೆ, ಏನಂತ ಹೇಳಿದ್ರೆ ಇದು ಹಿಂದಿನ ಜನ್ಮದ ಪಾಪ ಕರ್ಮಗಳಿಂದ ಬಂದಿರುವಂಥದ್ದು ಅಥವಾ ಬೇರೆಯವರ ಶಾಪದಿಂದ ಬಂದಿರುವಂಥದ್ದು ಅನ್ನುವಂಥ ಒಂದು ತಪ್ಪು ಅಭಿಪ್ರಾಯ ನಮ್ಮ ಜನರಲ್ಲಿ ಮನೆ ಮಾಡಿದೆ. ಸೊ ಅದನ್ನೇ ಮುಂದುವರಿಸಿಕೊಂಡು ಬರ್ತಾ ಇದ್ರು ಮತ್ತು ಇದಕ್ಕೆ ಯಾವುದೇ ತರಹದಂಥ ಚಿಕಿತ್ಸೆಯು ಹಿಂದಿನ ಕಾಲದಿಂದಲೂ ಕೂಡ ಇರ್ತಿರಲಿಲ್ಲ. ಸೊ ಇಂಥ ರೋಗಿಗಳು ಬಂದಾಗ, ರೋಗ ಉಲ್ಬಣಗೊಂಡಾಗ ಅವರು ಶಾಶ್ವತವಾದಂಥ ಕೆಲವೊಂದು ಅಂಗವೈಕಲ್ಯತೆಯನ್ನು ಹೊಂದ್ಬಿಡ್ತಾರೆ, ನೋಡಲಿಕ್ಕೆ ವಿಕಾರವಾಗಿ ಕಾಣಿಸ್ತಾ ಇರ್ತಾರೆ. ಅಂಥವರನ್ನ ತಮ್ಮ ಸಮೀಪ ಇರಿಸ್ಕೊಂಡ್ರೆ ತಮಗೂ ಕೂಡ ಈ ಕಾಯಿಲೆ ಕೂಡಲೇ ಅಂಟಿಕೊಂಡು ಬಿಡ್ತದೆ, ತಾವು ಕೂಡ ಶಾಪಗ್ರಸ್ತರಾಗುತ್ತೇವೆ ಅನ್ನುವಂಥ ಒಂದು ತಪ್ಪು ಕಲ್ಪನೆ, ತಪ್ಪು ಅಭಿಪ್ರಾಯದಿಂದ ಜನರು ಹಿಂದಿನಿಂದಲೂ ಕೂಡ ಜನರು ಈ ಕಾಯಿಲೆ ಬಂದವರನ್ನ ಪ್ರತ್ಯೇಕಿಸುವಂಥದ್ದು, ಅವರನ್ನ ಮನೆಯಿಂದ ಹೊರಗಿಡುವಂಥದ್ದು, ಸಮಾಜದಿಂದಲೂ ಕೂಡ ದೂರ ಇರುವಂಥದ್ದು ಮಾಡ್ತಾ ಬಂದಿದ್ರು. ಅಂಥವರು ತಾವು ಸಮಾಜದಲ್ಲಿ ಅವರು ಅನಾಥರಾಗಿ ಭಿಕ್ಷೆ ಬೇಡಿ ಜೀವನ ನಡೆಸುವಂಥ ಒಂದು ಪರಿಸ್ಥಿತಿ ಇದಕ್ಕೆ ಮೊದಲಿನಿಂದಲೂ ಬಂದಿದ್ದರಿಂದ ಈ ಕಾರ್ಯಕ್ರಮ ಇವತ್ತಿಗೂ ಕೂಡ ಆ ಒಂದು ಸಾಮಾಜಿಕ ಕಳಂಕ, ಅನಿಷ್ಟ ನಮ್ಮ ಜನರಲ್ಲಿ ಇನ್ನೂ ದೂರ ಹೋಗಿಲ್ಲ. ಅದನ್ನು ನಾವು ಜನರಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮದ ಮುಖಾಂತರವಾಗಿ ಬದಲಾವಣೆ ಮಾಡಬೇಕಾಗಿದೆ. ಸದ್ಯದ ಒಂದು ಪರಿಸ್ಥಿತಿ ಹೇಗಿದೆ ಜಿಲ್ಲೆಯಲ್ಲಿ? ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಮಟ್ಟಿಗೆ ನಾವು ಹೇಳುವುದಾದರೆ ಈ ಕಾಯಿಲೆ ನಮ್ಮ ಕರಾವಳಿ ಪ್ರದೇಶದಲ್ಲಿ ಜಾಸ್ತಿ ಕಂಡು ಬರ್ತಾ ಇದೆ. ಒಟ್ಟಾರೆಯಾಗಿ ನಮ್ಮ 11 ಜಿಲ್ಲೆಗಳಲ್ಲಿ ಈ ಒಟ್ಟು 111 ತಾಲೂಕುಗಳಲ್ಲಿ 111 ಪ್ರಕರಣಗಳಿಗೆ ನಾವು ಈ ಚಿಕಿತ್ಸೆಯನ್ನು ಕೊಡ್ತಾ ಇದ್ದೇವೆ. ಮುಖ್ಯವಾಗಿ ಕರಾವಳಿ ಭಾಗದಲ್ಲಿ ಹೆಚ್ಚಾಗಿ ನಾವು ಕುಮಟಾ ತಾಲೂಕು ಇರ್ಬೋದು, ಹೊನ್ನಾವರ ಇರ್ಬೋದು, ಅಂಕೋಲಾ ಇರ್ಬೋದು, ಅಥವಾ ಭಟ್ಕಳ ಅಥವಾ ಕಾರವಾರ, ಈ ತಾಲೂಕುಗಳಲ್ಲಿ ಜಾಸ್ತಿ ಪ್ರಕರಣಗಳು ಕಂಡು ಬರ್ತಾ ಇವೆ. ಇದಕ್ಕೆ ನಿರ್ದಿಷ್ಟವಾಗಿ ಏನಾದರೂ ಕಾರಣ ಇದೆ? ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಈ ಭಾಗಗಳಲ್ಲಿ ಹೆಚ್ಚಾಗಿ ವಲಸಿಗರು ಅಂದರೆ ಮೈಗ್ರೇಟೆಡ್ ಪೀಪಲ್ಸ್ ಅಂತ ನಾವು ಏನು ಹೇಳ್ತೀವಿ, ಕನ್ಸ್ಟ್ರಕ್ಷನ್ ಅಂದರೆ ಕಾಮಗಾರಿ, ಕಟ್ಟಡ ಕಾಮಗಾರಿಗಳಿಗಿರ್ಬೋದು, ರಸ್ತೆ ಕಾಮಗಾರಿ ಇರ್ಬೋದು, ಅಥವಾ ಫಿಷರೀಸ್ ಅಂದರೆ ಮೀನುಗಾರಿಕಾ ಕಾರ್ಯಕ್ರಮವಾಗಿರ್ಬೋದು, ಈ ಪ್ರದೇಶಗಳಿಗೆ ಉತ್ತರ ಭಾರತದ ಎಂಡೆಮಿಕ್ ಇರುವಂತಹ ಕೆಲವು ರಾಜ್ಯಗಳಿಂದ ಕೂಲಿ ಕಾರ್ಮಿಕರು ವಲಸೆ ಬರ್ತಾ ಇರ್ತಾರೆ, ಅವರು ಬಂದು ಕೆಲವು 3-4 ತಿಂಗಳುಗಳ ಕಾಲ ಇಲ್ಲೇ ಉಳಿದುಕೊಳ್ತಾರೆ. ಉಳಿದುಕೊಂಡು ಮತ್ತೆ ಪುನಃ ಮತ್ತೆ ಮಳೆಗಾಲ ಬಂತಂದ್ರೆ ಅವರು ವಾಪಸ್ ಹೋಗ್ತಾರೆ. ಈ ಅವಧಿಯಲ್ಲಿ ಅವರು ನಮಗೆ ಸಂಪರ್ಕಕ್ಕೆ ಕೆಲವೊಮ್ಮೆ ಸಿಗುವುದು ಕಷ್ಟವಾಗ್ತದೆ. ಈ ಅಂಥವರಲ್ಲಿ ಕಾಯಿಲೆಗಳು ಹೆಚ್ಚಾಗಿ ಕಂಡುಬರುವುದರಿಂದ ಅವರಿಂದಾಗಿ ಲೋಕಲ್ ಇರುವಂತಹ ಜನರಿಗೂ ಕೂಡ ಹರಡುವಂತ ಸಾಧ್ಯತೆ ಜಾಸ್ತಿ ಕಂಡುಬರ್ತದೆ. ಹಾಗಾಗಿ ಈ ಪ್ರದೇಶಗಳಲ್ಲಿ ಮತ್ತೆ ಘಟ್ಟದ ಮೇಲಿನ 2 ತಾಲೂಕುಗಳಾದ ಹಳಿಯಾಳ ಮತ್ತು ಮುಂಡಗೋಡಲ್ಲಿ ಕೂಡ ಪ್ರಕರಣಗಳ ಸಂಖ್ಯೆ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಕಂಡು ಬರ್ತಾ ಇದೆ. ಅಂದ್ರೆ ಈಗ ಈ ಕುಷ್ಠರೋಗವನ್ನು ಪ್ರಾರಂಭಿಕ ಹಂತಗಳಲ್ಲಿ ಗುರುತಿಸುವಂತಹದ್ದು ಹೇಗೆ, ಇದರ ಒಂದು ಲಕ್ಷಣಗಳು ಯಾವ ರೀತಿ ಇರ್ತವೆ? ಹಾ, ಮುಖ್ಯವಾಗಿ ಈ ಕುಷ್ಠರೋಗ ಎನ್ನುವಂತಹದ್ದು ಒಂದು ನೋವುರಹಿತವಾದಂತಹ ಒಂದು ಕಾಯಿಲೆ ಆಗಿರುವಂತಿದ್ದ ಆದ್ದರಿಂದ ಜನರು ಆರಂಭಿಕ ಹಂತದಲ್ಲಿ ಇದಕ್ಕೆ ಚಿಕಿತ್ಸೆ ಪಡ್ಕೊಳ್ಳಿಕ್ಕೆ ಬರುವುದಿಲ್ಲ. ಯಾಕೆ ಅಂತ ಹೇಳಿದ್ರೆ ಮುಖ್ಯವಾದ ಚಿಹ್ನೆ ಈ ಕುಷ್ಠರೋಗವು ಮೈಕೋಬ್ಯಾಕ್ಟೀರಿಯಂ ಲೆಪ್ರೆ ಅಂತಕ್ಕಂತಹ ಒಂದು ಬ್ಯಾಕ್ಟೀರಿಯಾ ರೋಗಾಣುವಿನಿಂದ ಬರುವಂತಹ ಒಂದು ಸಾಂಕ್ರಾಮಿಕ ರೋಗ. ಇದು ಒಬ್ಬರಿಂದ ಒಬ್ಬರಿಗೆ ಹೇಗೆ ಹರಡ್ತದೆ ಅಂತ ಹೇಳಿದ್ರೆ, ನಮ್ಮ ಟಿಬಿ ಕಾಯಿಲೆ ಅಂತ ಹೇಳಿದ್ರೆ ಕ್ಷಯ ರೋಗ ಹೇಗೆ ಹರಡ್ತದೆ, ಸೀನುವುದರ ಮುಖಾಂತರ, ಕೆಮ್ಮುವುದರ ಮುಖಾಂತರ ಈ ರೋಗಾಣುಗಳು ಗಾಳಿಯಲ್ಲಿ ಹರಡಿ ಆರೋಗ್ಯವಂತ ಮನುಷ್ಯನ ದೇಹಕ್ಕೆ ಪ್ರವೇಶಿಸಿ ದೇಹದಲ್ಲಿ ರೋಗ ಲಕ್ಷಣಗಳನ್ನು ಉತ್ಪತ್ತಿ ಮಾಡ್ತದೆ. ಈ ರೋಗಾಣು ಹರಡುವುದು ಇದು ತುಂಬಾ ದೀರ್ಘಕಾಲವಾಗಿ ತೆಗೆದುಕೊಳ್ತದೆ. ಇದಕ್ಕೆ ಒಂದು ಇನ್ಕ್ಯುಬೇಷನ್ ಪೀರಿಯಡ್ ಅಂತ ಇರುತ್ತೆ. ಅಂದರೆ ರೋಗಾಣು ಆರೋಗ್ಯವಂತ ಮನುಷ್ಯನ ದೇಹವನ್ನು ಪ್ರವೇಶಿಸಿ ರೋಗ ಲಕ್ಷಣಗಳನ್ನು ಉತ್ಪತ್ತಿ ಮಾಡಿಕೊಳ್ಳಲಿಕ್ಕೆ ತೆಗೆದುಕೊಳ್ಳುವಂಥ ಅವಧಿ. ಈ ಒಂದು ಕುಷ್ಠರೋಗದಲ್ಲಿ ಇದು 2 ಸಾಧಾರಣ 7 ತನಕ, ಕೆಲವೊಮ್ಮೆ 20 ತನಕವೂ ಕೂಡ ತಗೊಂಡಂಥ ನಿದರ್ಶನಗಳು ಉಂಟು. ಸೊ ಮುಖ್ಯವಾಗಿ ಚಿಹ್ನೆಗಳು ಏನಂತ ಹೇಳಿದ್ರೆ, ಇದು ಮುಖ್ಯವಾಗಿ ಚರ್ಮ ಮತ್ತು ನರಗಳಿಗೆ ಹರಡುವುದರಿಂದ ಚರ್ಮದಲ್ಲಿ ಲಕ್ಷಣಗಳು ಆರಂಭಿಕ ಹಂತದಲ್ಲಿ ಕಾಣಿಸ್ಕೊಳ್ತವೆ. ಒಂದು ಸ್ಪರ್ಶ ಜ್ಞಾನವಿಲ್ಲದೇ ಇರುವಂತಹ ತಿಳಿ ಬಿಳಿ ಬಣ್ಣದ, ತಾಮ್ರ ವರ್ಣದ ಅಥವಾ ಕೆಂಪು ವರ್ಣದ ಮಚ್ಚೆಗಳು ದೇಹದ ಯಾವುದೇ ಭಾಗಗಳಲ್ಲಿಯೂ ಕೂಡ ಕಾಣಿಸಿಕೊಳ್ಳಬಹುದು. 1 ಅಥವಾ 2 ಮಚ್ಚೆ ಅಥವಾ ಬಹುಸಂಖ್ಯೆಯ ಮಚ್ಚೆಗಳು ಕೂಡ ಕಾಣಿಸಿಕೊಳ್ಳಬಹುದು. ಈ ಮಚ್ಚೆಗಳಲ್ಲಿ ಒಂದು ನಿರ್ದಿಷ್ಟವಾದಂತಹ ಒಂದು ಗುಣಲಕ್ಷಣ ಇರುತ್ತೆ. ಅದೇನಂತ ಹೇಳಿದ್ರೆ, ಇದರಲ್ಲಿ ಸ್ಪರ್ಶ ಜ್ಞಾನ ಸಂವೇದನಾಶೀಲಂತೆ ಇರುವುದಿಲ್ಲ. ಸೊ ಇದನ್ನ ಯಾವುದೇ ಒಂದು ವಸ್ತುಗಳನ್ನು ಮುಟ್ಟಿದವಾಗ ಅಥವಾ ಅದನ್ನ ಬಿಸಿ ಅಥವಾ ತಂಡ ವಸ್ತುಗಳನ್ನು ಮುಟ್ಟಿದವಾಗ ಅದರ ಅನುಭವ ಅವರಿಗೆ ಆಗದೇ ಇಲ್ಲದೇ ಇರುವಂತಹದ್ದು. ಆಮೇಲೆ ಮುಖ ಮತ್ತು ಕೈಕಾಲುಗಳಲ್ಲಿ ಎಣ್ಣೆ ಸವರಿದ ಹಾಗೆ ಕಾಣುವಂತಹದ್ದು, ಹೊಳಪಿನಿಂದ ಕೂಡಿರುವಂತಹದ್ದು, ಚರ್ಮವು ದಪ್ಪವಾಗಿ ಹೊಳಪಿನಿಂದ ಕೂಡಿರುವಂತಹದ್ದು, ಚರ್ಮಗಳ ಭಾಗದ ಮೇಲೆ ಗಂಟುಗಳು ಕಾಣಿಸಿಕೊಳ್ಳುವಂತಹದ್ದು, ಮುಖ್ಯವಾಗಿ ಕಿವಿಯ ಭಾಗದ ಹಿಂಭಾಗದಲ್ಲಿ, ಕುತ್ತಿಗೆಯ ಮೇಲೆ, ಮುಖದ ಮೇಲೆ ಈ ಗಂಟುಗಳು ಕಾಣಿಸಿಕೊಳ್ಳುವಂತಹದ್ದು, ಮತ್ತು ಕೈ ಕಾಲುಗಳ ಬೆರಳುಗಳು ಮಡಚಿಕೊಂಡಿರುವಂತಹದ್ದು, ಪಾದ ಮತ್ತು ಅಂಗೈಗಳಲ್ಲಿ ಸ್ಪರ್ಶ ಜ್ಞಾನ ಇಲ್ಲದಿರುವಂತಹದ್ದು, ಮತ್ತೆ ಮಸಲ್ ಮಾಂಸಖಂಡಗಳ ವೀಕ್ನೆಸ್ ನಿಶಕ್ತಿ ಅಶಕ್ತತೆ ಉಂಟಾಗುವಂತಹದ್ದು, ನಡೆಯುವಾಗ ಕೈಕಾಲುಗಳನ್ನು ಎಳೆದುಕೊಂಡು ನಡೆದುಕೊಂಡು ಹೋಗುವಂತಹದ್ದು, ಪಾದರಕ್ಷೆಗಳನ್ನು ತೊಡುವಾಗ ಪಾದರಕ್ಷೆಗಳು ಜಾರಿ ಜಾರಿ ಹೋಗುವಂತಹದ್ದು, ಶರ್ಟ್ ಅಂಗಿಗಳ ಬಟನ್ಗಳನ್ನು ಸರಿಯಾಗಿ ಹಾಕಲಿಕ್ಕೆ ಬಾರದೇ ಇರುವಂತಹದ್ದು, ಆಮೇಲೆ ಕಣ್ಣಿನ ಕೆಲವೊಂದು ಲಕ್ಷಣಗಳು ಅಂದ್ರೆ ಕಣ್ಣಿನ ರೆಪ್ಪೆ ಮುಚ್ಚಲಿಕ್ಕೆ ಸರಿಯಾಗಿ ಬಾರದೇ ಇರುವಂತಹದ್ದು, ಅರ್ಧ ಕಣ್ಣಿನ ರೆಪ್ಪೆ ಮುಚ್ಚಿಕೊಂಡಿರುವಂತಹದ್ದು, ಆಮೇಲೆ ಕೈಕಾಲುಗಳಲ್ಲಿ ವಸ್ತುಗಳನ್ನು ಹಿಡಿದುಕೊಂಡ್ರೆ ಅದು ಜಾರಿ ಜಾರಿ ಹೋಗುವಂತ ಸಂಭವನೀಯತೆ ಇರ್ತದೆ. ಇನ್ನು ಮುಖ್ಯವಾದಂತಹ ವಿಚಾರ ಅಂತ ಹೇಳಿದ್ರೆ, ನೋವಿನಿಂದ ಕೂಡಿದಂತಹ ಹಗ್ಗದ ಹಾಗೆ ಊದಿಕೊಂಡಿರುವಂತಹ ನರಗಳು ಕುತ್ತಿಗೆ ಹಿಂಭಾಗದಲ್ಲಿ, ಕೈ ಮೊಣಕೈ ಗಂಟುಗಳಲ್ಲಿ ನರಗಳ ಊದುವಿಕೆ ಎನ್ನುವಂಥದ್ದನ್ನು ಕೂಡ ನಾವು ಕಾಣಬಹುದು. ಸೊ ಈ ತರದ ಸ್ಪರ್ಶ ಜ್ಞಾನವಿಲ್ಲದ ಕೆಂಪು ಅಥವಾ ತಿಳಿ ಬಿಳಿ ಬಣ್ಣದ ಅಥವಾ ತಾಮ್ರ ಬಣ್ಣದ ಮಚ್ಚೆಗಳು ದೇಹದ ಯಾವುದೇ ಭಾಗದಲ್ಲಿ ಕಾಣಿಸಿಕೊಂಡರೂ ಕೂಡ ಅದನ್ನು ನಾವು ಸಂಶಯಾಸ್ಪದ ಕುಷ್ಠರೋಗಿ ಅಂತ ಅವರನ್ನು ಕರಿಬಹುದು. ಅಂಥವರು ಕೂಡಲೇ ತಕ್ಷಣವಾಗಿ ವೈದ್ಯಾಧಿಕಾರಿಗಳನ್ನು ಅಥವಾ ಆರೋಗ್ಯ ಕಾರ್ಯಕರ್ತರ ಮುಖಾಂತರ ವೈದ್ಯಾಧಿಕಾರಿಗಳನ್ನು ಸಂಪರ್ಕಿಸಿ ಆ ಕಾಯಿಲೆ ಹೌದೋ ಅಲ್ವೋ ಎನ್ನುವಂಥದ್ದನ್ನು ಪರೀಕ್ಷಿಸಿ ಅದನ್ನು ಖಚಿತಪಡಿಸಿಕೊಳ್ಬೇಕಾದಂತ ಅನಿವಾರ್ಯತೆ ಇದೆ. ಅಂದ್ರೆ ಈಗ ಈ ರೋಗ ಲಕ್ಷಣಗಳನ್ನು ತೋರ್ಪಡಿಸದೆ ಒಬ್ಬ ವ್ಯಕ್ತಿ ಈ ರೋಗಾಣುವಿನಿಂದ ಇನ್ನೊಬ್ಬ ವ್ಯಕ್ತಿಗೆ ಹರಡುವುದಕ್ಕೆ ಸಾಧ್ಯತೆ ಉಂಟಾ? ಖಂಡಿತವಾಗಿ ಇರುತ್ತೆ. ಯಾಕಂತ ಹೇಳಿದ್ರೆ ಈಗಾಗಲೇ ನಾನು ಹೇಳಿದೆ, ಈ ರೋಗ ಲಕ್ಷಣ ಉತ್ಪತ್ತಿ ರೋಗಾಣು ದೇಹವನ್ನು ಪ್ರವೇಶಿಸಿ ಅದು ಮಲ್ಟಿಪ್ಲೈ ಆಗ್ತಾ ಇರುತ್ತೆ. ಸೊ ರೋಗ ಲಕ್ಷಣಗಳು ಕಾಣಿಸಿಕೊಳ್ಳಿಕ್ಕೆ ತುಂಬಾ ದೀರ್ಘಕಾಲ ಈ ಕಾಯಿಲೆಯಲ್ಲಿ ಹಿಡಿಯುವುದರಿಂದ ಸೊ ಆ ಒಂದು ಅವಧಿಯಲ್ಲಿ ಅವನ ದೇಹದಲ್ಲಿ ರೋಗಾಣುಗಳು ಇರ್ತವೆ. ಅವನು ಆರೋಗ್ಯವಂತವನು ಬೇರೆಯವರಿಗೆ ಕೂಡ ಸ್ಪ್ರೆಡ್ ಮಾಡುವಂತಹ ಚಾನ್ಸಸ್ ಕೂಡ ತುಂಬಾ ಇರ್ತದೆ. ಸೊ ಅವನಲ್ಲಿ ರೋಗ ಲಕ್ಷಣ ಇಲ್ಲದೆ ಇರಬಹುದು, ಅವನು ಬೇರೆಯವರಿಗೆ ಸ್ಪ್ರೆಡ್ ಮಾಡ್ತಾ ಇರ್ತಾನೆ. ಒಮ್ಮೆ ರೋಗ ಲಕ್ಷಣ ಕಾಣಿಸಿಕೊಂಡ ತಕ್ಷಣವೂ ಕೂಡ ಅವನು ಇಮ್ಮಿಡಿಯೇಟ್ ಆಗಿ ಚಿಕಿತ್ಸೆಯನ್ನು ಪ್ರಾರಂಭ ಮಾಡದೇ ಇದ್ರೆ ಆಗ್ಲೂ ಕೂಡ ಅವನು ರೋಗವನ್ನು ಇನ್ನೊಬ್ಬರಿಗೆ ಹರಡಲಿಕ್ಕೆ ಸಾಧ್ಯ. ಈಗ ರೋಗ ತೀವ್ರಗೊಂಡಾಗ ಅಥವಾ ಉಲ್ಬಣಾವಸ್ಥೆಗೆ ಹೋದಂತಹ ಸಂದರ್ಭದಲ್ಲಿ ಏನೇನು ದುಷ್ಪರಿಣಾಮಗಳು ಉಂಟಾಗ್ತವೆ? ಖಂಡಿತವಾಗಿಯೂ ಈ ಕಾಯಿಲೆಯಲ್ಲಿ ನಾನು ಈಗಾಗಲೇ ಹೇಳಿದೆ, ಸ್ಪರ್ಶ ಜ್ಞಾನ ಇಲ್ಲದೆ ಇರುವುದರಿಂದ, ಮಚ್ಚೆಗಳಲ್ಲಿ ನೋವು ಇಲ್ಲದೆ ಇರುವಂತದ್ರಿಂದ, ಮತ್ತು ಬೆನ್ನಿನ ಭಾಗ ಹಿಂಭಾಗದಲ್ಲಿ ಗೋಚರಿಸದೆ ಇರುವುದರಿಂದ ಜನರು ಆರಂಭಿಕ ಹಂತದಲ್ಲಿ ಇದನ್ನು ಚಿಕಿತ್ಸೆಗೆ ಬರುವುದಿಲ್ಲ. ಬೇರೆ ಕಾಯಿಲೆಗಳ ಹತ್ರ ಜ್ವರ ಅಥವಾ ಮೈಕೈ ನೋವು ಬಂದ ತಕ್ಷಣ ಇಮ್ಮಿಡಿಯೇಟ್ ಆಗಿ ನಾವು ವೈದ್ಯರ ಹತ್ರ ಹೇಗೆ ಹೋಗ್ತೇವೋ ಹಾಗೆ ಈ ಕಾಯಿಲೆಯಲ್ಲಿ ಆಗುವುದಿಲ್ಲ. ಯಾಕಂದ್ರೆ ಅವನಿಗೆ ರೋಗ ಲಕ್ಷಣ ಸ್ಪರ್ಶ ಜ್ಞಾನವೇ ಇರುವುದಿಲ್ಲ. ಸೊ ಉದಾಹರಣೆಗೆ ಅವನು ನಡೆದುಕೊಂಡು ಹೋಗ್ತಾ ಇರಬೇಕಾದ್ರೆ ಕಾಲಿನಲ್ಲಿ ಮುಳ್ಳು ಚುಚ್ಚಿದ್ರೆ, ಕಾಲಿನಲ್ಲಿ ಅಥವಾ ಏನಾದರೂ ಕಲ್ಲು ತಾಗಿದ್ರೆ, ಗಾಯ ಆದ್ರೆ, ಅದರ ಅನುಭವ, ನೋವಿನ ಅನುಭವ ಅವನಿಗೆ ಆಗುದಿಲ್ಲ. ಅದೇನು ಪವಾಡ ಅಲ್ಲ. ಅದೇನು ಪವಾಡ ಅಲ್ಲ. ಸೊ ಆದ್ದರಿಂದ ಅವನು ವೈದ್ಯರ ಹತ್ರ ಹೋಗುವುದಿಲ್ಲ. ಹಾಗಾಗಿ ಇದು ಅವನು ಬಾರದೇ ಇರುವುದರಿಂದ, ಅವನಲ್ಲಿ ತುಂಬಾ ದೀರ್ಘಕಾಲ ಇರುವುದರಿಂದ, ಮತ್ತು ರೋಗಾಣುಗಳ ಸಂಖ್ಯೆ ಅಭಿವೃದ್ಧಿಯಾಗಿ ಉಲ್ಬಣಗೊಂಡಾವಾಗ, ಚಿಕಿತ್ಸೆ ಸರಿಯಾಗಿ ಸಮಯಕ್ಕೆ ಸಿಗದೇ ಇಲ್ಲಂತಾದಾಗ, ಅವನು ಶಾಶ್ವತವಾದಂತಹ ಅಂಗವಿಕಲತೆಗೆ ಹೋಗುವಂತಹ ಸಾಧ್ಯತೆ ತುಂಬಾ ಇರ್ತದೆ. ಪ್ರಾಣಾಂತಿಕ ಆಗದಿದ್ರೂ ಕೂಡ ಒಂದು ಸುದೀರ್ಘವಾದ ಇದೊಂದು ಪ್ರಾಣಾಪಾಯಕಾರಿ ಕಾಯಿಲೆ ಅಲ್ಲದಿದ್ರೂ ಕೂಡ ಸುದೀರ್ಘವಾದಂತಹ ಸರಿಪಡಿಸಲಾಗದೇ ಇರತಕ್ಕಂತಹ ಅಂಗವೈಕಲ್ಯತೆಯನ್ನ ಅವನು ಹೊಂದುವಂತ ಚಾನ್ಸಸ್ ಇರ್ತದೆ. ಈಗ ಸಸೆಪ್ಟಿಬಲ್ ಒಂದು ಗುಂಪು ಅಥವಾ ಬಹಳ ಬೇಗನೆ ತುತ್ತಾಗುವಂತಹದ್ದು, ರೋಗಕ್ಕೆ ತುತ್ತಾಗುವಂತಹ ಗುಂಪು ಅಂತ ಏನಾದ್ರು ಉಂಟಾ ಇದರಲ್ಲಿ? ಹೌದು, ಖಂಡಿತವಾಗಿಯೂ. ಯಾಕಂತ ಹೇಳಿದ್ರೆ ಯಾವುದೇ ಕಾಯಿಲೆ ಇರಬಹುದು, ಮನುಷ್ಯನಲ್ಲಿ ರೋಗ ನಿರೋಧಕ ಶಕ್ತಿ ಕುಂಠಿತಗೊಂಡಾಗ ಯಾವುದೇ ರೋಗಾಣುಗಳು ಕೂಡ ದೇಹವನ್ನು ಪ್ರವೇಶಿಸಿ ರೋಗವನ್ನು ಉತ್ಪತ್ತಿ ಮಾಡಬಹುದು. ಸೊ ಹಾಗೇನೆ ಇಲ್ಲಿ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಅನ್ನುವಂಥದ್ದನ್ನು ನಾವು ವರ್ಗೀಕರಣ ಆ ಗುಂಪನ್ನು ಮಾಡಬಹುದು. ಈಗ ಉದಾಹರಣೆಗೆ ಚಿಕ್ಕ ಮಕ್ಕಳು, ತುಂಬಾ ಸಣ್ಣ ಮಕ್ಕಳು, ಆಮೇಲೆ ವಯೋವೃದ್ಧರು ಇರಬಹುದು, ಅಥವಾ ದೀರ್ಘಕಾಲದ ಕಾಯಿಲೆಯಿಂದ ಬಳಲತಕ್ಕಂಥವ್ರು, ಉದಾಹರಣೆಗೆ ಕ್ಯಾನ್ಸರ್ ಕಾಯಿಲೆ ಇರಬಹುದು, ಅಥವಾ HIV ಪೇಷಂಟ್ಸ್, HIV ಪೀಡಿತ ಕಾಯಿಲೆ ಇರಬಹುದು, TB ಪೇಷಂಟ್ಸ್ ಇರಬಹುದು, ಇವರೆಲ್ಲ ದೀರ್ಘಕಾಲದಿಂದ ಬಳಲ್ತಾ ಇರುವಂತವರು. ಸೊ ಅಂಥವರಲ್ಲಿ ಸಾಮಾನ್ಯವಾಗಿ ರೋಗ ನಿರೋಧಕ ಶಕ್ತಿ ಸಹಜವಾಗಿಯೇ ಕಡಿಮೆ ಇರ್ತದೆ. ಅಂಥವರಲ್ಲಿ ಈ ರೋಗಾಣು ಪ್ರವೇಶಿಸಿದರೆ ಅವರಲ್ಲಿ ಬೇಗನೆ ರೋಗ ಲಕ್ಷಣಗಳು ಕಾಣಿಸಿಕೊಂಡು ಕಾಯಿಲೆಯು ಕಾಣಿಸಬಹುದು. ಈಗ ಜಿಲ್ಲಾ ಕುಷ್ಠರೋಗ ನಿವಾರಣಾ ಒಂದು ಆಂದೋಲನದ ಸಂದರ್ಭದಲ್ಲಿ ಒಂದು ತಪಾಸಣೆ ಮಾಡುವಂತಹದ್ದು, ಅದಕ್ಕೆ ಯಾವ ರೀತಿಯ ಒಂದು ಆಯೋಜನೆಯನ್ನು ಮಾಡ್ತೀರಿ ನೀವು? ಖಂಡಿತವಾಗಿಯೂ, ಈ ನಮ್ಮ ರಾಷ್ಟ್ರೀಯ ಕುಷ್ಠರೋಗ ನಿರ್ಮೂಲನಾ ಕಾರ್ಯಕ್ರಮದ ಅಡಿಯಲ್ಲಿ ನಾವು ನಿರಂತರವಾಗಿ ಜನರಲ್ಲಿ ಅರಿವು ಮೂಡಿಸುವಂತಹ ಕಾರ್ಯಕ್ರಮವನ್ನು ಮಾಡ್ತಾ ಬರ್ತಾ ಇದ್ದೇವೆ. ತಾವೀಗ ಹೇಳಿದ ಹಾಗೆ ಈಗ ನಾವು ಜನವರಿ 30 February 13 ತನಕ ಸ್ಪರ್ಶ ಕುಷ್ಠರೋಗ ಜಾಗೃತಿ ಅಭಿಯಾನ ಅಂತಕ್ಕಂಥದ್ದನ್ನು ಮಾಡ್ತೇವೆ. ಸೊ ಯಾಕಂತ ಹೇಳಿದ್ರೆ ಈ ಕಾಯಿಲೆಯ ಬಗ್ಗೆ ಮಹಾತ್ಮ ಗಾಂಧೀಜಿಯವರು ತುಂಬಾ ಹೋರಾಟವನ್ನು ಆ ಕಾಲದಲ್ಲಿ, ಅಂದರೆ ಔಷಧಗಳು ಕಂಡು ಹುಡುಕದೇ ಇರುವಂತಹ ಕಾಲದಲ್ಲಿ, ಆಯುರ್ವೇದ ಔಷಧಗಳನ್ನು ಬಳಸ್ತಿರ್ತಕ್ಕಂತಹ ಕಾಲದಲ್ಲಿ, ಅಂತಹ ಕಾಲದಲ್ಲಿ ರೋಗಿಗಳನ್ನು ಹೊರಗಿಡತಕ್ಕಂಥ, ಪ್ರತ್ಯೇಕಿಸವಾಗಿ ಇರತಕ್ಕಂಥ ಕಳಂಕ ಇರತಕ್ಕಂಥ ಸಂದರ್ಭದಲ್ಲಿ ಗಾಂಧೀಜಿಯವರು ಇಂಥವರನ್ನು ಶುಶ್ರೂಷೆ ಮಾಡಿರ್ತಾರೆ. ಸೊ ಅವರ ಹುತಾತ್ಮರಾದಂತಹ January 30 ನಾವು ಪ್ರತಿ ವರ್ಷವೂ ಕೂಡ ಆಂಟಿ ಲೆಪ್ರಸಿ ಡೇ, ಅಂದರೆ ಕುಷ್ಠರೋಗ ವಿರೋಧಿ ದಿನಾಚರಣೆ ಅಂತ ಮಾಡ್ಕೊಂಡು ಬರ್ತಾ ಇದ್ವಿ. ಸೊ ಕಳೆದ ಒಂದು 5-6 ವರ್ಷಗಳಿಂದ ಇದನ್ನು ನಾವು ಸ್ಪರ್ಶ ಕುಷ್ಠರೋಗ ಜಾಗೃತಿ ಅಭಿಯಾನ ಅಂತ 14 ದಿವಸಗಳ ಕಾಲ, ಅಂದರೆ ಸಾಪ್ತಾಹಿಕವಾಗಿ ಇದನ್ನು ಆಚರಿಸಿಕೊಂಡು ಬರ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಾವು ಪ್ರತಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಟ್ಟದಲ್ಲಿ, ಗ್ರಾಮ ಮಟ್ಟದಲ್ಲಿ, ತಾಲೂಕು ಪಂಚಾಯತ್ ಮಟ್ಟದಲ್ಲಿ, ಎಲ್ಲ ಮಟ್ಟದಲ್ಲಿಯೂ ಕೂಡ ಜನರಲ್ಲಿ ನಾವು ಬೇರೆ ಬೇರೆ ಮಾಧ್ಯಮಗಳ ಮುಖಾಂತರವಾಗಿ ಈ ಕಾಯಿಲೆ ಬಗ್ಗೆ, ಕಾಯಿಲೆ ಲಕ್ಷಣಗಳ ಬಗ್ಗೆ ಅರಿವು ಮೂಡಿಸುವಂತಹ ಕಾರ್ಯಕ್ರಮವನ್ನು ನಮ್ಮ ಆರೋಗ್ಯ ಕಾರ್ಯಕರ್ತರು, ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಮಾಜದ ಎಲ್ಲರ ಸಹಕಾರದೊಂದಿಗೆ ನಾವು ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡು ಬರ್ತಾ ಇದ್ವಿ. ಜೊತೆಗೆ ನಿರಂತರವಾಗಿ ನಡೀತಕ್ಕಂಥ ಕಾರ್ಯಕ್ರಮ ಇದೆ, ಆಬ್ಸೂಲ್ಸ್ ಅನ್ನುವಂಥದ್ದು, ಆಶಾ ಬೇಸ್ಡ್ ಸರ್ವೇಲೆನ್ಸ್ ಫಾರ್ ಲೆಪ್ರಸಿ ಸಸ್ಪೆಕ್ಟ್ ಅಂತ. ಆಶಾ ಕಾರ್ಯಕರ್ತೆಯನ್ನು ಸೇರಿಸಿಕೊಂಡು ಈ ಆಶಾ ಕಾರ್ಯಕರ್ತೆಯರು ಬೇರೆ ಬೇರೆ ಕಾಯಿಲೆಗಳಿಗೆ ಪ್ರತಿದಿನ ಮನೆ ಮನೆ ಭೇಟಿಯನ್ನು ಮಾಡ್ತಾರೆ. ಹಾಗೆ ಹೋದ ಸಂದರ್ಭದಲ್ಲಿ ಈ ಕಾಯಿಲೆ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವಂತಹದ್ದು, ಅಥವಾ ಆರಂಭಿಕ ಚಿನ್ನ ಲಕ್ಷಣ ನಾನು ಹೇಳಿದೆ ಈಗ, ಮೈ ಮೇಲೆ ಮಚ್ಚೆಗಳಿರುವಂತಹದ್ದು, ಅಂಥವುಗಳನ್ನು ಗುರುತಿಸಿ ಅವರನ್ನು ಸಂಶಯಾಸ್ಪದ ಅಂತ ವೈದ್ಯಾಧಿಕಾರಿಗಳಲ್ಲಿ ಕಳುಹಿಸಿ ಅದನ್ನು ಖಚಿತಪಡಿಸುವಂತಹ ಒಂದು ಕಾರ್ಯಕ್ರಮವನ್ನು ಕಂಟಿನ್ಯೂಸ್ ಆಗಿ ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇದ್ದೇವೆ. ಜೊತೆಗೆ ಪ್ರತಿ ವರ್ಷವೂ ಕೂಡ ನಾವು ಒಂದು ನಿರ್ದಿಷ್ಟವಾದ ತಿಂಗಳಲ್ಲಿ ನಾವು 15 ದಿವಸಗಳ ಕಾಲ ಪಾಕ್ಷಿಕವಾಗಿ ಒಂದು LCDC ಕಾರ್ಯಕ್ರಮ ಅಂತ, ಲೆಪ್ರಸಿ ಕೇಸ್ ಡಿಟೆಕ್ಷನ್ ಕ್ಯಾಂಪೇನ್ ಅಂತ, ಕುಷ್ಠರೋಗ ಪತ್ತೆ ಹಚ್ಚುವ ಅಭಿಯಾನ ಅಂತಕ್ಕಂಥದ್ದನ್ನು ಕೂಡ ಮಾಡ್ತಾ ಬರ್ತಾ ಇದ್ದೀವಿ. ಆಗ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಆಶಾ ಕಾರ್ಯಕರ್ತೆಯರನ್ನು ಹಾಗೂ ಅವರ ಜೊತೆಗೆ ಒಬ್ಬರು ಮೇಲ್ ವಾಲಂಟಿಯರ್, ಒಬ್ಬರು ಗಂಡಸು ವಾಲಂಟಿಯರನ್ನು ಜೊತೆಗೂಡಿಸಿ ಒಂದು ಟೀಮ್ ಅಂತ ಮಾಡಿ ಪ್ರತಿ ಮನೆ ಮನೆಗೆ ಅವರನ್ನು ಕಳುಹಿಸಿ, ಪ್ರತಿ ಮನೆಯಲ್ಲಿ 2 ವರ್ಷ ಮೇಲ್ಪಟ್ಟಿರ್ತಕ್ಕಂಥ ಎಲ್ಲರನ್ನೂ ಕೂಡ ತಪಾಸಣೆಗೆ ಒಳಪಡಿಸಿ, ಈ ಥರದ ಚಿಹ್ನೆಗಳು ಕಂಡು ಬಂದಲ್ಲಿ ಅಂಥವರನ್ನು ಸಂಶಯಾಸ್ಪದ ಅಂತ ಕನ್ಸಿಡರ್ ಮಾಡಿ ಅವರನ್ನು ರೆಫರ್ ಮಾಡಿ ವೈದ್ಯಾಧಿಕಾರಿಗಳಲ್ಲಿ ತಪಾಸಣೆ ಒಳಪಡಿಸಿ ಖಚಿತವಾದರೆ ಚಿಕಿತ್ಸೆಯನ್ನು ಕೊಡಿಸುವಂಥ ವ್ಯವಸ್ಥೆ. ಇದರ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ, ಕಾಯಿಲೆಯನ್ನು ಆರಂಭಿಕ ಹಂತದಲ್ಲಿ ಗುರುತಿಸುವುದು, ಚಿಕಿತ್ಸೆಗೆ ಒಳಪಡಿಸುವುದು, ಮುಂದೆ ಆಗ್ತಕ್ಕಂತಹ ಅಂಗವಿಕಲತೆಯನ್ನು ತಡೆಗಟ್ಟುವುದು, ಜನರಲ್ಲಿ ಈ ಕಾಯಿಲೆ ಬಗ್ಗೆ ಇರತಕ್ಕಂಥ ಕಳಂಕ ಭಾವನೆ, ಸಾಮಾಜಿಕ ಒಂದು ಪಿಡುಗು ಅನ್ನುವಂಥ ಭಾವನೆ ಏನಿದೆ, ತಾರತಮ್ಯತೆ ಏನಿದೆ, ಅದನ್ನು ಹೋಗಲಾಡಿಸುವಂತಹದ್ದಾಗಿರ್ತದೆ. ಇನ್ನು ಇದಕ್ಕೆ ಸೂಕ್ತವಾದಂತಹ ಒಂದು ಚಿಕಿತ್ಸೆ, ಬಹುಶಃ ದೀರ್ಘಕಾಲೀನ ಒಂದು ಚಿಕಿತ್ಸೆಯು ಕೂಡ ಬೇಕಾಗ್ತದೆ, ಇದರ ಬಗ್ಗೆ ಹೇಳಿ. ಖಂಡಿತವಾಗಿಯೂ, 1940 ಮೊದಲು ಈ ಕಾಯಿಲೆಗೆ ಯಾವುದೇ ಚಿಕಿತ್ಸೆ ಇರಲಿಲ್ಲ. ಚಾಮೂಲ ಅಗ್ರ ಅಂತ ಅನ್ನುವಂತಹ ಒಂದು ಮರದಿಂದ ತಯಾರಿಸಿದ ಎಣ್ಣೆ ಬರ್ತಾ ಇತ್ತು. ಆ ಎಣ್ಣೆಯನ್ನು ಆಯುರ್ವೇದದಲ್ಲಿ ಬಳಸ್ತಾ ಇದ್ರು, ಅದನ್ನ ಹಚ್ಚುವಂತಹದ್ದು, ಹೊಟ್ಟೆಗೆ ಕುಡಿಲಿಕ್ಕೆ ಕೊಡುವಂತಹದ್ದೆಲ್ಲ ಮಾಡ್ತಾ ಇದ್ರು. ಅದರದ್ದೇ ಆದ ಕೆಲವು ದುಷ್ಪರಿಣಾಮ ಇರ್ತಾ ಇದ್ವು. ಸೊ 1940 ಸಲ್ಫಾನ್ಸ್ ಸಲ್ಫಾ ಡ್ರಗ್ಸ್ ಗಳಂತ ಡ್ಯಾಪ್ಸೋನ್ ಅಂತಕ್ಕಂಥ ಒಂದು ಮಾತ್ರೆಯನ್ನು ಕಂಡುಹುಡುಕಿದ್ರು. ಸೊ ಆಮೇಲೆ 1960-70 ದಶಕಗಳಲ್ಲಿ ಒಂದು ಇನ್ನೆರಡು ಔಷಧಗಳು, ರಿಫ್ಯಾಂಪಿಸಿನ್ ಮತ್ತು ಕ್ಲೋಫಾಸಮಿನ್ ಅಂತಕ್ಕಂಥ ಮಾತ್ರೆ ಕಂಡುಹುಡುಕಲ್ಪಟ್ಟು, ಈ ಮೂರು ಔಷಧಗಳನ್ನು ಕಾಂಬಿನೇಷನ್ ಮುಖಾಂತರ ಕೊಡುವುದರ ಮುಖಾಂತರವಾಗಿ ಈ ಕಾಯಿಲೆಯನ್ನು ಸಂಪೂರ್ಣ ಗುಣಪಡಿಸಬಹುದು ಅನ್ನುವಂಥದ್ದನ್ನು 1970 ದಶಕಗಳಲ್ಲಿ ಕಂಡುಕೊಂಡ್ರು. ಅದರ ನಂತರ ಈ ಕಾರ್ಯಕ್ರಮವನ್ನು ಮೊದಲು ಈ ಕಾರ್ಯಕ್ರಮ ನ್ಯಾಷನಲ್ ಲೆಪ್ರಸಿ ಎಲಿಮಿನೇಷನ್ ಪ್ರೋಗ್ರಾಮ್ ಅಂತ ಇತ್ತು, ಆಮೇಲೆ ಇದನ್ನು ನಿರ್ಮೂಲನಾ ಕಾರ್ಯಕ್ರಮ ಅಂತ ಬದಲಾವಣೆಗೊಳಿಸಿ ಗೌರ್ಮೆಂಟ್ ಆಫ್ ಇಂಡಿಯಾದವರು ಈ ಕಾರ್ಯಕ್ರಮವನ್ನು ಬಹುವಿಧದ ಔಷಧ ಚಿಕಿತ್ಸೆ ಕೊಡುವುದರ ಮುಖಾಂತರವಾಗಿ ಸಂಪೂರ್ಣವಾಗಿ ಗುಣಪಡಿಸಬಹುದು ಮತ್ತು ಕಾಯಿಲೆಯನ್ನು ಹರಡುವುದನ್ನು ತಡೆಗಟ್ಟಬಹುದು ಅನ್ನುವಂಥದ್ದನ್ನು ಕಂಡುಕೊಂಡ್ರು. ಇವತ್ತಿಗೂ ಕೂಡ ಅದೇ ಚಿಕಿತ್ಸೆಯನ್ನು ನಾವು ಮುಂದುವರಿಸಿಕೊಂಡು ಬರ್ತಾ ಇದ್ವಿ. ಅಂದ್ರೆ ಈಗ ಬಹು ಔಷಧಿ ಚಿಕಿತ್ಸೆಯ ಸಂದರ್ಭದಲ್ಲಿ ಅವರು ಮನೆಯಲ್ಲಿ ಇರಬೇಕು ಅಥವಾ ಆರೋಗ್ಯ ಕಾರ್ಯಕರ್ತರು ಅಥವಾ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ಪಡೆಯುವಂತದ್ದು ಹೇಗೆ? ಇಲ್ಲ, ಖಂಡಿತವಾಗಿಯೂ ಅವರು ಆಸ್ಪತ್ರೆಗೆ ಬರಬೇಕಾದ ಅವಶ್ಯಕತೆ ಇಲ್ಲ. ಮನೆಯಲ್ಲಿಯೇ ಅವರು ಚಿಕಿತ್ಸೆಯನ್ನ ಒಬ್ಬರ ಒಂದು ಸುಪರ್ದಿಯಲ್ಲಿ, ಮನೆಯವರ ಸುಪರ್ದಿಯಲ್ಲೋ ಅಥವಾ ನಮ್ಮ ಆಶಾ ಕಾರ್ಯಕರ್ತೆಯವರ ಸುಪರ್ದಿಯಲ್ಲೋ ಪಡೆದುಕೊಳ್ಳಬಹುದು. ಇದಕ್ಕೆ ಆಸ್ಪತ್ರೆಗೆ ಬರಬೇಕಾದಂತಹ ಅವಶ್ಯಕತೆ ಇಲ್ಲ. ಯಾವುದೇ ಒಂದು ಅಂಗವಿಕಲತೆ ಆದ ಸಂದರ್ಭದಲ್ಲಿ ಅಥವಾ ಹುಣ್ಣುಗಳಾದ ಸಂದರ್ಭದಲ್ಲಿ ಬೇರೆ ಬೇರೆ ಕಾಯಿಲೆಗಳಿಗೆ ಚಿಕಿತ್ಸೆಗೆ ಆಸ್ಪತ್ರೆಗೆ ಅನಿವಾರ್ಯವಾದಲ್ಲಿ ಆಸ್ಪತ್ರೆಗೆ ದಾಖಲಾಗಬೇಕಾಗ್ತದೆ. ಇಲ್ಲ ಅಂತಿದ್ರೆ ಇವರು ಮನೆಯಲ್ಲಿಯೇ ಚಿಕಿತ್ಸೆಯನ್ನು ಮುಂದುವರಿಸಬಹುದು. ಸೊ ಇದರಲ್ಲಿ ಒಂದು ಎರಡು ವರ್ಗೀಕರಣ ಮಾಡ್ಕೊಳ್ತೀವಿ ನಾವು, ಪಿಬಿ ಮತ್ತೆ ಪಾಸಿ ಬೆಸಿಲರಿ ಮತ್ತೆ ಮಲ್ಟಿ ಬೆಸಿಲರಿ ಅಂತ. ಪಾಸಿ ಬೆಸಿಲರಿನಂತೆ ತೀವ್ರತೆ ಕಡಿಮೆ ಇರುತ್ತದೆ, ಇದಕ್ಕೆ 6 ತಿಂಗಳ ಚಿಕಿತ್ಸೆ ಸಾಕಾಗುತ್ತೆ. ಮಲ್ಟಿ ಬೆಸಿಲರಿನಂತೆ ಇದರಲ್ಲಿ ತೀವ್ರತೆ ಜಾಸ್ತಿ ಇರುತ್ತೆ. ಸೊ ಇದನ್ನು ಚಿಕಿತ್ಸೆ ಒಳಪಡಿಸಿದರೆ ಅವರು ಮುಖ್ಯವಾಗಿ ಅಂಗವಿಕಲತೆಗೆ ಹೋಗ್ತಾರೆ ಮತ್ತೆ ಇವರು ಬೇಗ ಬೇರೆಯವರಿಗೆ ರೋಗವನ್ನು ಹರಡುತ್ತಾರೆ. ಸೊ ಆದ್ದರಿಂದ ಇದಕ್ಕೆ 12 ತಿಂಗಳ ಚಿಕಿತ್ಸೆಯನ್ನು ಕೊಡಬೇಕಾಗ್ತದೆ. ಸೊ ಈ ಚಿಕಿತ್ಸೆಯನ್ನು ಕೂಡ ಅವರು ಮನೆಯಲ್ಲಿಯೇ ಮನೆಯವರ ಸುಪರ್ದಿಯಲ್ಲೇ ಪಡೆದುಕೊಳ್ಳಬಹುದು. ಮನೆಯವರು ಕೂಡ ಯಾವುದೇ ಒಂದು ಭಯ ಇಲ್ಲದೆ, ಹೆದರಿಕೆ ಆತಂಕ ಇಲ್ಲದೆ ಚಿಕಿತ್ಸೆಯನ್ನು ಅವರು ಕೊಡಬಹುದು. ಅಂದ್ರೆ ಈಗ ಚಿಕಿತ್ಸೆಯ ಸಂದರ್ಭದಲ್ಲಿ ಮನೆಯವರಾಗಬಹುದು ಅಥವಾ ಹೊರಗಡೆ ಸಾರ್ವಜನಿಕರೇ ಆಗಬಹುದು, ಯಾವ ರೀತಿ ವರ್ತಿಸಬೇಕು ಈ ಕುಷ್ಠರೋಗಿಯ ಜೊತೆಗೆ ಅಂತ? ಮುಖ್ಯವಾಗಿ ನಾನು ಹೇಳಬೇಕಂದ್ರೆ ಈ ಕುಷ್ಠರೋಗಿಯ ಜೊತೆಗೆ ಅವರು ಸೌಹಾರ್ದಯುತವಾಗಿ ಅವರ ಜೊತೆಗೆ ತುಂಬಾ ಒಂದು ಅವರಿಗೆ ಯಾವುದೇ ಒಂದು ನೋವು ಆಗದ ರೀತಿ ಮಾನಸಿಕವಾಗಿ ಬಹಳ ಸಹಾನುಭೂತಿಯಿಂದ ಅವ್ರ ಜೊತೆಗೆ ವ್ಯವಹರಿಸಬೇಕಾಗ್ತದೆ. ಯಾಕಂದ್ರೆ ಅವರು ಮಾನಸಿಕವಾಗಿ ತುಂಬಾ ಕುಗ್ಗಿರ್ತಾರೆ. ಅವರಿಗೆ ನಾವು ಯಾವುದೇ ಭಯ ಹುಟ್ಟಿಸದೆ ಅವರನ್ನ ಧೈರ್ಯ ತುಂಬುವುದರ ಮುಖಾಂತರ, ಸಹಾನುಭೂತಿ ತೋರಿಸುವುದರ ಮುಖಾಂತರವಾಗಿ, ಅವರಿಗೆ ಬೇಕಾದಂತಹ ಒಂದು ಸೌಲಭ್ಯಗಳನ್ನು ಒದಗಿಸಿಕೊಡುವುದರ ಮುಖಾಂತರವಾಗಿ ನಾವು ಅವರಿಗೆ ಜೊತೆಗೆ ವರ್ತಿಸಬೇಕಾಗ್ತದೆ. ಈಗ ಕುಷ್ಠರೋಗಿಗಳು ಮನೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದ ಹಾಗೆ ಅವರು ಬೇರೆ ಉದ್ಯೋಗವನ್ನು ಕೂಡ ಮಾಡ್ಕೋಬಹುದು? ಖಂಡಿತವಾಗಿಯೂ ಮಾಡಬಹುದು, ಅವರು ಉದ್ಯೋಗಕ್ಕೆ ಯಾವುದೇ ತೊಂದರೆ ಇಲ್ಲ. ಯಾಕಂತ ಹೇಳಿದ್ರೆ ನಾನು ಈಗಾಗಲೇ ಹೇಳಿದೆ, ಈ ಇಲ್ಲಿ ಬಹುವಿಧದ ಔಷಧಿಯ ಚಿಕಿತ್ಸೆಯ ಒಂದು ಡೋಸ್ ಅವರು ತೆಗೆದುಕೊಂಡ ತಕ್ಷಣ ಅವರು ಇನ್ನೊಬ್ಬರಿಗೆ ಹರಡಲಿಕ್ಕೆ ಅಸಮರ್ಥರಾಗ್ತಾರೆ, ಆ ರೋಗ ಹರಡುವುದು ತಡೆಗಟ್ಟುತ್ತದೆ. ಸೊ ಹಾಗಾಗಿ ಅವರು ತಮ್ಮ ನಿರ್ದಿಷ್ಟವಾದ ಕೆಲಸಗಳನ್ನು ಏನು ಮಾಡ್ತಾ ಇದ್ರು, ಒಂದು ಕಾರ್ಖಾನೆ ಇರಬಹುದು ಅಥವಾ ಆಫೀಸ್ ಇರಬಹುದು, ಎಲ್ಲಿಯೂ ಕೂಡ ಅವರು ಹೋಗ್ಬೋದು. ಅಲ್ಲಿಯೂ ಕೂಡ ನಾವು ಜನರಲ್ಲಿ ಜಾಗೃತಿಯನ್ನು ಮೂಡಿಸಬೇಕಾಗ್ತದೆ. ಕುಷ್ಠರೋಗಿ ಅಂತ ಗೊತ್ತಾದ ತಕ್ಷಣ ಸಹೋದ್ಯೋಗಿಗಳು ಅವರನ್ನು ದೂರವಿಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆದ್ದರಿಂದ ನಾವು ಅಲ್ಲಿಯೂ ಕೂಡ ಅವರಿಗೆ ಅರಿವನ್ನು ಮೂಡಿಸುವಂತಹ ಕಾರ್ಯಕ್ರಮವನ್ನು, ಈ ಅರಿವು ಮೂಡಿಸುವ ಕಾರ್ಯಕ್ರಮದಲ್ಲಿ ಮಾಡ್ತಾ ಇರ್ತೇವೆ. ಈಗ ಇಲಾಖೆಯ ಅಧಿಕಾರಿಗಳಾಗಬಹುದು ಅಥವಾ ಆಶಾ ಕಾರ್ಯಕರ್ತರಾಗಬಹುದು, ಇಂಥ ಒಂದು ಕುಟುಂಬಕ್ಕೆ ಹೋದಾಗ ಅಲ್ಲಿ ಅವರ ಪ್ರತಿಕ್ರಿಯೆ ಹೇಗಿರ್ತದೆ? ಎಷ್ಟೋ ಸರಿ ಮನೆ ಒಳಗಡೆ ಇಟ್ಟು ಬಿಡುವಂತಹ ಒಂದು ವ್ಯವಸ್ಥೆಯು ಕೂಡ ಬರಬಹುದು. ಖಂಡಿತವಾಗಿ ಇತ್ತು, ಹಿಂದಿನ ಕಾಲದಲ್ಲಿ ಅಂತವರನ್ನ ಮನೆ ಒಳಗಡೆ ಆಶಾ ಕಾರ್ಯಕರ್ತೆಯರು ನಮ್ಗೆ ಈ ಕಾಲದಲ್ಲಿಯೂ ಕೂಡ ನಾವು ಕಳೆದ ಒಂದು 5-6 ವರ್ಷದ ಹಿಂದೆ ನಾವು ಮಾಡುವಾಗ ಕೆಲವೊಂದು ಜಿಲ್ಲೆಗಳಲ್ಲಿ ಆದ ಪ್ರಕರಣಗಳು ಕೂಡ ಇದ್ದಾವೆ. ಆಶಾ ಕಾರ್ಯಕರ್ತೆಯರು ಮನೆಗೆ ಹೋದಾಗ ನಿಮ್ಮಲ್ಲಿ ಕುಷ್ಠರೋಗ ಇದ್ದಾರೋ ಯಾರಿದ್ದಾರ ಅಂತ ಕೇಳಿದ ತಕ್ಷಣ ಕೋಪಗೊಂಡು ಅವರನ್ನ ಓಡಿಸುವಂತಹ ಒಂದು ಪ್ರಕ್ರಿಯೆಯು ಕೂಡ ನಡೆದಂತಹ ಸಂದರ್ಭ ಕೂಡ ಇದೆ. ಸೊ ಅಂತಹ ಸಂದರ್ಭಗಳಲ್ಲಿ ನಾವು ಕೆಲವೊಮ್ಮೆ ಈ ಕಾರ್ಯಕ್ರಮ ಮಾಡುವ ಮುಂಚಿತವಾಗಿ ನಾವು ಒಂದು ಸಮನ್ವಯ ಸಮಿತಿ ಸಭೆಯನ್ನು ಕೂಡ ಮಾಡ್ತೇವೆ ಜಿಲ್ಲಾಧಿಕಾರಿಗಳ ಅಧ್ಯಕ್ಷ ಅವರು, ನಾವು ಪೊಲೀಸ್ ಸಹಕಾರವನ್ನು ಕೂಡ ಕೆಲವೊಮ್ಮೆ ಪಡ್ಕೊಳ್ಬೇಕಾಗ್ತದೆ. ಸೊ ಅಂತವುದು ಕೂಡ ಇದೆ. ಸೊ ಈಗ ಬರ್ತಾ ಬರ್ತಾ ಆ ಒಂದು ಇದು ಕಡಿಮೆ ಆಗಿದೆ, ಜನರಲ್ಲಿ ಅರಿವು ಬರ್ತಾ ಇದೆ. ಯಾವುದೇ ಸಣ್ಣ ಮಚ್ಚೆಗಳಿದ್ರು ಕೂಡ ಅವರು ಸ್ವಯಂ ಪ್ರೇರಿತರಾಗಿ ಬಂದು ನೋಡಿಸ್ಕೊಂಡು ತೋರಿಸಿಕೊಂಡು ಕುಷ್ಠರೋಗ ಇದೆಯೋ ಇಲ್ಲೋ ಅನ್ನುವಂತ ಮಟ್ಟಕ್ಕೆ ಈಗ ಜನ ತಲುಪಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ತುಂಬಾ ಹೆಮ್ಮೆ ಆಗ್ತಾ ಇದೆ ನಮ್ಮ ಜಿಲ್ಲೆಯಲ್ಲಿ. ಅಂದ್ರೆ ಈಗ ಕುಷ್ಠರೋಗ ಬಾರದ ಹಾಗೆ ಏನಾದರೂ ಮುನ್ನೆಚ್ಚರಿಕೆ ವಹಿಸುವುದಕ್ಕೆ ಸಾಧ್ಯ ಇದೆಯಾ? ಕುಷ್ಠರೋಗ ಬಾರದೇ ಇದ್ದ ಹಾಗೆ ಅಂತ ಹೇಳಿದ್ರೆ ಮುನ್ನೆಚ್ಚರಿಕೆ ನಾವು ಅಂತ ಹೇಳಿದ್ರೆ ಹರಡುವನ್ನ ತಪ್ಪಿಸಬಹುದು. ಇದ್ದ ಕಾಯಿಲೆಗಳನ್ನ ಬೇರೆಯವರಿಗೆ ಹರಡದೇ ಇದ್ದಾಗ ನಾವು ತಪ್ಪಿಸಲಿಕ್ಕೆ ನಾವು ಕೊರೋನಾ ಸಂದರ್ಭದಲ್ಲಿ ಉಪಯೋಗಿಸಿದ ಮಾಸ್ಕ್ಗಳು ಅಥವಾ ಇದನ್ನು ಉಪಯೋಗಿಸಿಕೊಂಡು ತುಂಬಾ ದೂರ ಡಿಸ್ಟೆನ್ಸ್ ಮೇಂಟೈನ್ ಮಾಡುವಂತಹದ್ದನ್ನು ತಪ್ಪಿಸಬಹುದು. ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚು ಮಾಡಿಕೊಂಡ್ರೆ ಖಂಡಿತವಾಗಿ ಈ ರೋಗದಿಂದ ದೂರ ಇರಲಿಕ್ಕೆ ಸಾಧ್ಯತೆ ಉಂಟು. ಬಹಳ ಸಂತೋಷ ಡಾಕ್ಟರ್ ಶಂಕರ್ ರಾವ್ ಅವರೇ. ರಾಷ್ಟ್ರೀಯ ಕುಷ್ಠರೋಗ ನಿರ್ಮೂಲನಾ ಕಾರ್ಯಕ್ರಮದ ಒಂದು ವಿಶೇಷವೇನು, ಅದರ ಒಂದು ಉದ್ದೇಶ ಏನು, ಹಾಗೂ ಕುಷ್ಠರೋಗವನ್ನು ಯಾವ ರೀತಿ ಗುರುತಿಸುವಂತಹದ್ದು ಮತ್ತು ಬಹು ಔಷಧ ಚಿಕಿತ್ಸೆಯನ್ನು ಕೊಡಿಸುವುದರ ಮೂಲಕ ಅದು ಇನ್ನೊಬ್ಬರಿಗೆ ಹರಡುವುದನ್ನು ತಪ್ಪಿಸಬಹುದು, ಜೊತೆಗೆ ಸಾಮಾಜಿಕವಾಗಿಯೂ ಕೂಡ ಒಂದು ಗೌರವವನ್ನು ಸಂಪಾದನೆ ಮಾಡಬಹುದು ಎನ್ನುವಂತಹ ಮಾತನ್ನು ಕೂಡ ಹೇಳಿದಿರಿ. ತುಂಬ ಧೈರ್ಯವನ್ನು ತುಂಬಿದ್ದೀರಿ. ನಮ್ಮ ಕೇಳುಗರ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ರಾಷ್ಟೀಯ ಕುಷ್ಠರೋಗ ಜಾಗೃತಿ ಕುರಿತು ಉತ್ತರ ಕನ್ನಡ ಜಿಲ್ಲಾ ಕುಷ್ಠರೋಗ ನಿರ್ವಹಣಾ ಅಧಿಕಾರಿ ಡಾಕ್ಟರ್ ಶಂಕರ್ ರಾವ್ ಇವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಟಿಎಸ್ ಪ್ರಸಾದ್. कुतला बोल रहे पक्षियों से तो हम खेत को बचा लेते हैं पर इन घातक रसायनों से कैसे बचाएं? मतलब देख बेटा तू जो ये अंधाधुंध रसायन मिलाता है ना मिट्टी की सेहत बिगड़ने लगी है और जब माटी ही कमजोर पड़ जाएगी तो उपज कैसे सेहतमंद होगी है? अरे पहले ऐसा नहीं था पूछना अपने बड़े बुजुर्गों से कैसे फसल लहलाती थी शुद्धता झलकती थी माटी भी तंदुरुस्त और लोग भी पहली वाली बात कहाँ परम तो सभी डाले सब नहीं आज भी लाखों जागरूक किसान परंपरागत विधि से फसल उगा रहे हैं खर्चा कम और उपज की कीमत भी बेहतर पा रहे हैं सच है एक्सपीरियंस से बता रहे हैं धूप में बाल सफेद नहीं किए हैं ठीक है भाई मैं भी आज के जैविक खेती शुरू करूँगा माटी से प्रेम की परंपरा है परंपरागत खेती ಕೃಷಿ ಮಾಹಿತಿ ಕೇಳಿದ್ರೆ ಇವತ್ತು ನಾವು ಎಮ್ಮೆ ಸಾಕಾಣಿಕೆಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಒಂದು ಸೂಲಿನಲ್ಲಿ ಎಮ್ಮೆ ಹಾಲು ಉತ್ಪಾದನೆಯಲ್ಲಿ ಸುಮಾರು 500 ಕಿಲೋದಿಂದ 4,000 ಕಿಲೋದವರೆಗೂ ಕೂಡ ಪಡಿಬಹುದು. ಎಮ್ಮೆಯ ಹಾಲಿನಲ್ಲಿ ಹೆಚ್ಚು ಕೊಬ್ಬು ಸರಾಸರಿ 7% ಕೊಲೆಸ್ಟ್ರಾಲ್ ಅಂಶ ಬಹಳ ಕಡಿಮೆ ಇರ್ತದೆ. ಹಾಗಾಗಿ ಜಗತ್ತಿನ ವಿಜ್ಞಾನಿಗಳ ದೃಷ್ಟಿ ಎಮ್ಮೆಗಳ ಮೇಲೆ ಬಿದ್ದಿದೆ. ಆದರೂ ಎಮ್ಮೆಯ ನಿರ್ವಹಣೆಯಲ್ಲಿ ಕೆಲವೊಂದು ತೊಡಕುಗಳು ಕಂಡು ಬರ್ತಾ ಇರ್ತವೆ. ಫಲವತ್ತತೆಯ ತೊಂದರೆಯು ಆ ತೊಡಕುಗಳಲ್ಲಿ ಹೆಚ್ಚಾಗಿ ಕಂಡುಬರುವಂತಹದ್ದು. ಈ ತೊಡಕನ್ನು ಕನಿಷ್ಠ ಮಟ್ಟದ ಆಹಾರವನ್ನು ಸೇವಿಸಿ ಉತ್ಕೃಷ್ಟ ಹಾಲನ್ನು ನೀಡುವ ಗುಣಕ್ಕೆ ಹೋಲಿಸಿದರೆ ಎಮ್ಮೆಗಳನ್ನು ಸಾಕುವಂತಹದ್ದು ಆರ್ಥಿಕ ದೃಷ್ಟಿಯಲ್ಲಿ ಹೆಚ್ಚು ಉಪಯುಕ್ತವೆನಿಸುತ್ತದೆ. ಎಮ್ಮೆಯಲ್ಲಿ ಸಾಕಷ್ಟು ತಳಿಗಳಿವೆ. ಮುರಾ ಎನ್ನುವಂತಹದ್ದು ಹಾಲು ಉತ್ಪಾದನೆಯಲ್ಲಿ ಹೆಚ್ಚಿನ ಮಹತ್ವವನ್ನು ಪಡ್ಕೊಂಡಿರುವಂತಹ ತಳಿ. ಈ ತಳಿಯ ವೀರ್ಯವನ್ನು ಸ್ಥಳೀಯ ಎಮ್ಮೆಗಳನ್ನು ಅಭಿವೃದ್ಧಿಗೊಳಿಸಲು ಉಪಯೋಗಿಸಲಾಗುತ್ತದೆ. ಈ ತಳಿ ಪಂಜಾಬ್, ಹರಿಯಾಣ, ದೆಹಲಿ, ಉತ್ತರ ಪ್ರದೇಶ, ರಾಜಸ್ಥಾನ ರಾಜ್ಯಗಳಲ್ಲಿ ಹೆಚ್ಚಿನ ಸಂಖ್ಯೆಗಳಲ್ಲಿ ಕಾಣಬಹುದು. ಒಂದು ಸೂಲಿಗೆ ಹಾಲಿನ ಉತ್ಪಾದನೆ ಸರಾಸರಿ 1,800 ಲೀಟರ್ ಇರುತ್ತದೆ. ಸುರತಿ ಎನ್ನುವಂತಹದ್ದು ಇನ್ನೊಂದು ಗುಜರಾತಿನ ಮೂಲದ ತಳಿ. ಈ ತಳಿಯು ಹಾಲಿನ ಉತ್ಪಾದನೆಯಲ್ಲಿ ಹೆಚ್ಚು ಲಾಭದಾಯಕವಾಗಿದ್ದು ಪ್ರತಿ ಸೂಲಿಗೆ ಸರಾಸರಿ 1,650 ಲೀಟರ್ ಹಾಲನ್ನು ನೀಡುತ್ತದೆ. ಜಾಫರಾಬಾದಿ ಎನ್ನುವಂತಹದ್ದು ಈ ತಳಿಯ ಮೂಲ ಸ್ಥಳ ಗೀರ್ ಎನ್ನುವಂತಹ ಪ್ರದೇಶ. ಹೆಚ್ಚಾಗಿ ತುಪ್ಪದ ಉತ್ಪಾದನೆಗೆ ಉಪಯುಕ್ತವಾದಂತಹ ತಳಿ. ಇದು ಹೆಚ್ಚು ಮೇವನ್ನು ಸೇವಿಸುತ್ತದೆ. ಹಾಲಿನಲ್ಲಿ ಕೊಬ್ಬಿನ ಅಂಶ ಕಡಿಮೆ ಇರುತ್ತದೆ. ಮೆಹಸಾನ ಎನ್ನುವಂತಹದ್ದು ಗುಜರಾತ್ ರಾಜ್ಯದ ಒಂದು ತಳಿ. ಗುಣಗಳಲ್ಲಿ ಸುರತಿ ಹಾಗೂ ಮುರಾ ಜಾತಿಗಳ ಮಧ್ಯೆ ಇರುತ್ತದೆ. ಪ್ರೌಢಾವಸ್ಥೆ ಬೇಗನೆ ಮುಟ್ಟುತ್ತದೆ. ಹಾಲು ಉತ್ಪಾದನೆಯಲ್ಲಿ ಸ್ಥಿರತೆ ಮತ್ತು ನಿರಂತರ ಫಲವತ್ತತೆ ಗುಣಗಳನ್ನು ಹೊಂದಿರುತ್ತದೆ. ಸರಾಸರಿ 1,800 ಲೀಟರ್ ಪ್ರತಿ ಸೂಲಿಗೆ ಹಾಲಿನ ಉತ್ಪಾದನೆ ಇದ್ರೆ ಕೊಬ್ಬಿನಂಶ 7% ಇರುತ್ತದೆ. ಪಂಡರಪುರಿ ಹಾಗೂ ನಾಗ್ಪುರಿ ಎನ್ನುವಂತಹದ್ದು ಮಹಾರಾಷ್ಟ್ರದ ಮರಾಠವಾಡದ ತಳಿ. ಹಾಲಿನ ಇಳುವರಿ 1,000 ರಿಂದ 1,200 ಲೀಟರ್ ಪ್ರತಿ ಸೂಲಿಗೆ ಇರುತ್ತದೆ. ಕೊಬ್ಬಿನಂಶ 6.5% ಇರುತ್ತದೆ. ಕಡಿಮೆ ಮಳೆ ಬೀಳುವ ಹಾಗೂ ಒಣ ಪ್ರದೇಶದಲ್ಲಿ ಇದನ್ನು ಹೆಚ್ಚಾಗಿ ಸಾಕಬಹುದು. ದಾರ್ವಾರಿ ಎನ್ನುವಂತಹದ್ದು ಮುಂಡರ್ಗಿ ಈ ಪ್ರದೇಶದ ಒಂದು ತಳಿ. ಇದು ಉತ್ತರ ಕರ್ನಾಟಕದಲ್ಲಿ ಕಂಡುಬರುವಂತಹ ಈ ಎಮ್ಮೆಗಳು ಪಂಡರಪುರಿ ಎಮ್ಮೆಗೆ ಹೋಗುತ್ತದೆ. ಹಾಲಿನ ಇಳುವರಿ 1,500 ಲೀಟರ್ನಷ್ಟು ಇರುತ್ತದೆ. ಎಮ್ಮೆ ಕರುಗಳ ಪಾಲನೆಯ ಬಗ್ಗೆ ಹೇಳುವುದಿದ್ರೆ ಎಮ್ಮೆಯು ಗರ್ಭಧರಿಸಿದ ದಿನದಿಂದ ಈ ಪಾಲನೆಯ ಪ್ರಕ್ರಿಯೆ ಆರಂಭವಾಗುತ್ತದೆ. ಕರುವಿನ ಬೆಳವಣಿಗೆಯು ಗರ್ಭಾವಧಿಯ ಕೊನೆಯ 2 ತಿಂಗಳಲ್ಲಿ ಹೆಚ್ಚಾಗಿರುತ್ತದೆ. ಆದ್ದರಿಂದ ಕೊನೆಯ 2 ತಿಂಗಳ ಅವಧಿಯಲ್ಲಿ ಕರುವಿನ ಸರ್ವತೋಮುಖ ಬೆಳವಣಿಗೆಗೆ ಒಳ್ಳೆಯ ತಿಂಡಿಯನ್ನು ನೀಡಬೇಕಾಗ್ತದೆ. ಎಮ್ಮೆ ಕರುವಿನ ಜನನವಾದ ನಂತರ ಕೂಡಲೇ ಕರುವಿನ ಬಾಯಿ ಮೂಗನ್ನು ಸ್ವಚ್ಛಗೊಳಿಸಿ ಉಸಿರಾಟಕ್ಕೆ ಅನುವು ಮಾಡಿಕೊಡಬೇಕು ಹಾಗೂ ಕರುವಿನ ಹೊಕ್ಕಳ ಹುರಿಯನ್ನು ಟಿಂಕ್ಚರ್ ಆಫ್ ಅಯೋಡಿನ್ ದ್ರಾವಣದಲ್ಲಿ ಅದ್ದಿದ ದಾರದಿಂದ ಎರಡು ಕಡೆ ಗಂಟು ಹಾಕಿ ಮಧ್ಯಭಾಗದಲ್ಲಿ ಕತ್ತರಿಸಬೇಕು. ಇದರಿಂದ ಕ್ರಿಮಿಗಳ ಪ್ರವೇಶ ಆಗುವುದಿಲ್ಲ ಹಾಗೂ ಹೊಕ್ಕಳ ಹುಣ್ಣು ಆಗುವುದನ್ನು ತಪ್ಪಿಸಬಹುದು. ಕರುವಿಗೆ ಅರ್ಧ ಗಂಟೆ ಒಳಗಡೆ ಗಿಣ್ಣಿನ ಹಾಲನ್ನು ಕುಡಿಯುವುದಕ್ಕೆ ಸಹಕರಿಸಬೇಕು. ಕರುವಿನ ಕರುಳಿನಲ್ಲಿ ಹೀರಿಕೊಳ್ಳುವ ಸಾಮರ್ಥ್ಯ ಹೆಚ್ಚಾಗಿರುತ್ತದೆ. ದೇಹದ 1/10 ಪ್ರಮಾಣದಷ್ಟು ಗಿಣ್ಣ ಹಾಲನ್ನು ದಿನದಲ್ಲಿ 3 ಸಲ ಕುಡಿಯುವುದಕ್ಕೆ ಕೊಡಬೇಕು. ಕರು ಹಾಕಿದ ಮೇಲೆ ಮಾಂಸ ಬೀಳುವವರಿಗೆ ಕಾಯದೆ ಗಿಣ್ಣಿನ ಹಾಲನ್ನು ಕುಡಿಯುವುದಕ್ಕೆ ಕೊಡಬೇಕು. ಇದು ಕರುಳಿನಲ್ಲಿ ಶೇಖರಣೆಯಾದಂತಹ ಗಟ್ಟಿ ಪದಾರ್ಥವನ್ನು ತಿಳಿಗೊಳಿಸಿ ಹೊರಹಾಕ್ತದೆ. ಗಿಣ್ಣಿನ ಹಾಲು ಇಲ್ಲವಾದಲ್ಲಿ ಕೆಲವೊಂದು ಸಾರಿ ಮಿಶ್ರಣವನ್ನು ತಯಾರಿಸಿ ಕೊಡಬಹುದು. ಎಮ್ಮೆಯ ಹಾಲು ಸುಮಾರು 300 ಮಿಲಿಲೀಟರ್, 1 ಮೊಟ್ಟೆ, ಕಾಡ್ ಲಿವರ್ ಎಣ್ಣೆ 1 ಚಮಚ, ಈ ತರಹದ ಮಿಶ್ರಣವನ್ನು ದಿವಸದಲ್ಲಿ 3 ಸಾರಿ ಕೊಡಬಹುದು. ಹುಟ್ಟಿದ ಎಮ್ಮೆಯ ಕರುಗಳಿಗೆ ಬೆಚ್ಚನಗಿನ ವಾತಾವರಣವನ್ನು ಕೊಡಬೇಕು. ಕರುಗಳಲ್ಲಿ ಬಿಳಿ ಬೇದಿ, ಪುಪ್ಪಸ ರೋಗ, ಸಂಧಿಬಾವು ಹುಟ್ಟಿದ 10 ದಿವಸಗಳಲ್ಲಿ ಬರುವಂತಹ ಸಾಧ್ಯತೆ ಹೆಚ್ಚು ಹಾಗೂ ಕರುವಿನ ಪಾಲನೆ ಮಾಡುವ ಸ್ಥಳದಲ್ಲಿ ಸ್ವಚ್ಛತೆ ಇರದೇ ಇದ್ರೆ ಈ ರೋಗಗಳ ತೀವ್ರತೆಯು ಕೂಡ ಹೆಚ್ಚಾಗಬಹುದು. ಹುಟ್ಟಿದ ಕರುಗಳಿಗೆ ಹುಟ್ಟಿದ 3ನೇ ದಿವಸದಿಂದ 6 ತಿಂಗಳ ವಯಸ್ಸಿನವರೆಗೆ ಜಂತುನಾಶಕ ಔಷಧಿಯನ್ನು ನೀಡಬೇಕು. ಹುಟ್ಟಿದ ಕರುವಿಗೆ 2ನೇ ವಾರದಿಂದ 200 ಗ್ರಾಂನಷ್ಟು ಕರುವಿನ ಪ್ರಾರಂಭಿಕ ಆಹಾರವನ್ನು ನೀಡಬೇಕು. ಕರುವಿನ ಪ್ರಾರಂಭಿಕ ಆಹಾರದ ಮಾದರಿ ಅಂತಂದರೆ ಗೋವಿನ ಜೋಳದ ಪುಡಿ 30%, ಹುರುಳಿ ನೆಚ್ಚು 10%, ಗೋಧಿ ತವುಡು 20%, ನೆಲಗಡಲೆ ತವುಡು 37%, ಲವಣ ಮಿಶ್ರಣ 2%, ಉಪ್ಪು 1%, ಜೀವಸತ್ವ ವಿಟಮಿನ್ D3 ಇದು ಸ್ವಲ್ಪ ಪ್ರಮಾಣದಲ್ಲಿ. ಎಮ್ಮೆಗಳಲ್ಲಿ ಗರ್ಭಧರಿಸುವ ಋತುಮಾನ ಸಾಮಾನ್ಯವಾಗಿ ಸೆಪ್ಟೆಂಬರ್ ತಿಂಗಳಿನಿಂದ ಪ್ರಾರಂಭವಾಗಿ ತಂಪು ದಿನಗಳಲ್ಲಿ ಗರ್ಭಧರಿಸುವ ಶಕ್ತಿ ಹೆಚ್ಚಾಗಿರುತ್ತದೆ. ಉಷ್ಣತೆ ಹೆಚ್ಚಾಗಿರುವಾಗ ದೇಹದಲ್ಲಿರುವ ಥೈರಾಯ್ಡ್ ಗ್ರಂಥಿಯ ಕ್ಷೀಣತೆಯಿಂದ ಬೇಸಿಗೆ ಬಂಜೆತನ ಬರುವಂತಹದ್ದು ಕೂಡ ಹೆಚ್ಚು. ಎಮ್ಮೆಗಳ ಪಾಲನೆ ಸೂತ್ರಗಳು ಸರಿಯಾಗಿದ್ದಲ್ಲಿ, ಸೂರ್ಯಕಿರಣದಿಂದ ರಕ್ಷಣೆ ಮತ್ತು ತಂಪು ನೀರಿನಲ್ಲಿ ಈಜುವಿಕೆ ಇದ್ದಲ್ಲಿ 70% ಎಮ್ಮೆಗಳು ಜುಲೈ ಹಾಗೂ ನವೆಂಬರ್ ತಿಂಗಳಲ್ಲಿ ಕರು ಹಾಕ್ತವೆ. ಕೇವಲ 7-8% ಎಮ್ಮೆಗಳು ಏಪ್ರಿಲ್ ಮೇ ತಿಂಗಳಿನಲ್ಲಿ ಕರು ಹಾಕ್ತವೆ. ಇದು ಋತುಮಾನದಲ್ಲಿ ಗರ್ಭಧರಿಸುವುದು ಮತ್ತು ಕರು ಹಾಕುವುದನ್ನು ತೋರಿಸುತ್ತದೆ. ಎಮ್ಮೆಗಳಲ್ಲಿ ಬೆದೆಯ ಚಕ್ರವು 21 ದಿವಸಗಳಿಗೊಂದ್ಸರಿ ಬರ್ತದೆ. ಬೆದೆಯ ಹಂತ ಕೇವಲ 24 ತಾಸು ಅಥವಾ 1 ದಿವಸ ಇರುತ್ತದೆ. ಅಂಡಾಣು ಬಿಡುಗಡೆಯು 12-24, ಬೆದೆ ಮುಕ್ತಾಯವಾದ ನಂತರ ಆಗ್ತದೆ. ಎಮ್ಮೆಗಳನ್ನು ವರ್ಷದ ಎಲ್ಲ ಕಾಲದಲ್ಲಿಯೂ ಕೂಡ ಗರ್ಭ ಕಟ್ಟಿಸಬಹುದು. ಎಮ್ಮೆಗಳನ್ನು ಬೇಸಿಗೆ ಕಾಲದಲ್ಲಿ ಹಸಿರು ಮೇವು ಹಾಗೂ ತಂಪಾದ ನೀರು ಕೊಡುವುದರಿಂದ ಗರ್ಭದ ಫಲವತ್ತತೆ ಹೆಚ್ಚುತ್ತದೆ. ಬೆದೆಗೆ ಬಂದ ಎಮ್ಮೆಗಳನ್ನು ಕಂಡುಹಿಡಿಯಲು ಟೀಜರ್ ಬುಲ್ ಉಪಯೋಗಿಸುವಂತಹದ್ದು ಒಳ್ಳೆಯದು. ಎಮ್ಮೆಗಳಲ್ಲಿ ಗರ್ಭಧರಿಸುವ ಅವಧಿ 10 ತಿಂಗಳು, ಹೆಚ್ಚು ಕಮ್ಮಿ 10 ದಿವಸ ಆಗಬಹುದು. ಹಾಲು ನೀಡುವ ಅವಧಿ ಸುಮಾರು 275-305 ದಿವಸಗಳು. ಒಂದು ಎಮ್ಮೆಗೆ ದಿವಸಕ್ಕೆ 30-40 ಕಿಲೋದಷ್ಟು ಹಸಿರು ಮೇವು, 4-5 ಕಿಲೋದಷ್ಟು ಒಣ ಮೇವು ಇವುಗಳನ್ನು ನೀಡಬೇಕು. ಜೊತೆಗೆ 3-3.5 ಕಿಲೋದಷ್ಟು ತಿಂಡಿ ಮಿಶ್ರಣವನ್ನು ನೀಡಬೇಕು. ಹಾಲು ಬತ್ತಿಸಿದ ಎಮ್ಮೆಗಳಿಗೆ 1 ಕಿಲೋದಷ್ಟು ತಿಂಡಿ ಮಿಶ್ರಣವನ್ನು ನಿರ್ವಹಣೆಗಾಗಿ ಕೊಡಬೇಕಾಗ್ತದೆ. ಹಾಲು ಹಿಂಡುವ ಎಮ್ಮೆಗಳಿಗೆ ಹಾಲಿನ ಪ್ರಮಾಣದ 30% ಮೇವು ಲಭ್ಯವಿದ್ದಲ್ಲಿ, 40%ನ್ನು ಒಣ ಮೇವು ಹಾಗೂ ಹಸಿರು ಮೇವು ಲಭ್ಯವಿದ್ದಲ್ಲಿ 50%ನ್ನು ಒಣಮೇವು ಇದ್ದಲ್ಲಿ ತಿನ್ನಿಸಬೇಕು. ಮಾದರಿ ಹಿಂಡಿ ಮಿಶ್ರಣ ಈ ರೀತಿಯಾಗಿದೆ. ಹತ್ತಿಕಾಳು ಅಥವಾ ಶೇಂಗಾ ಹಿಂಡಿ 65%, ಗೋಧಿ ಬೋಸ 25%, ಗೋಧಿ ಬೋಸ 20%, ಗೋವಿನ ಜೋಳದ ನುಚ್ಚು 10%, ಲವಣದ ಪುಡಿ 2%, ಉಪ್ಪು 1% ಹಾಗೂ ಕಾಕಂಬಿ 2%. ಎಮ್ಮೆಗಳಲ್ಲಿ ರೋಗ ನಿಯಂತ್ರಣ ಚುಚ್ಚುಮದ್ದುವನ್ನು ಕೂಡ ಕೊಡಿಸಬೇಕಾಗ್ತದೆ. ಗಂಟಲು ಬೇನೆ ವಿರುದ್ಧ ವರ್ಷಕ್ಕೆ 1 ಸಾರಿ ಚುಚ್ಚುಮದ್ದನ್ನು ಕೊಡಬೇಕು. ಚಪ್ಪೆ ಬೇನೆಗೆ 1 ಸಾರಿ, ಕಾಲು ಮತ್ತು ಬಾಯಿ ಜ್ವರಕ್ಕೆ 2 ಸಾರಿ ಕೊಡಿಸಬೇಕು. ಕಂದು ರೋಗ ಪರೀಕ್ಷೆ 1 ಸಾರಿ, ಕ್ಷಯರೋಗ 1 ಸಾರಿ ಹಾಗೂ IBR ಪರೀಕ್ಷೆ 1 ಸಾರಿ ಮಾಡಿದರೆ ಸಾಕಾಗ್ತದೆ. ಕೆಚ್ಚಲುಬಾವು ಆರ್ಥಿಕ ಹಾನಿಯನ್ನು ಉಂಟು ಮಾಡುವಂತಹ ಒಂದು ಪ್ರಮುಖ ರೋಗ. ಇದನ್ನು ತಡೆಗಟ್ಟುವುದಕ್ಕೆ ಸ್ವಚ್ಛವಾದ ಕೊಟ್ಟಿಗೆ, ಶುದ್ಧ ಹಾಲು ಉತ್ಪಾದನೆಯ ಕಡೆಗೆ ಹೆಚ್ಚಿನ ಗಮನವನ್ನು ನೀಡಬೇಕು. ಕರುಗಳು 3 ತಿಂಗಳ ವಯಸ್ಸು ಮೀರಿದಂತೆ ಕೆಚ್ಚಲಿನಿಂದ ಹಾಲು ಕುಡಿಯುವುದಕ್ಕೆ ಬಿಡಬಾರದು. ಕೆಚ್ಚಲುಬಾವು ಬಂದಿದೆ ಎಂದು ತಿಳಿದ ತಕ್ಷಣ ಕೂಡಲೇ ಪಶುವೈದ್ಯರನ್ನು ಸಂಪರ್ಕಿಸಿ ಚಿಕಿತ್ಸೆ ಮತ್ತು ಸಲಹೆಯನ್ನು ಪಡೆಯಬೇಕು. ಇನ್ನು ಬೇಸಿಗೆಯಲ್ಲಿ ಎಮ್ಮೆಗಳ ನಿರ್ವಹಣೆ ಬಗ್ಗೆ ಗಮನವನ್ನು ಹರಿಸಬೇಕು. ಮರಗಳ ನೆರಳನ್ನು ಒದಗಿಸಬೇಕು. ಕೊಟ್ಟಿಗೆ ಮೇಲ್ಚಾವಣಿ 10-12 ಅಡಿ ಎತ್ತರದಲ್ಲಿರಬೇಕು. ಮೇಲ್ಚಾವಣಿಗೆ ತೆಂಗಿನ ಗರಿ ಅಥವಾ ಹುಲ್ಲಿನ ಹೊರಿಕೆಯನ್ನು ಹಾಕಬೇಕು. ಮೇಲ್ಚಾವಣಿಗೆ ನೀರನ್ನು ಸಿಂಪಡಿಸಿದರೆ ಒಳ್ಳೆಯದು. ಎಮ್ಮೆಗಳ ಕೂದಲು ಕತ್ತರಿಸಿ ಚರ್ಮವನ್ನು ನುಣುಪಾಗಿಡಬೇಕು.

ಚಣ್ಣೋರೆ ನಮೇಲೆ ಚಿತ್ತೋರೆ ಇಲ್ಲ